ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ಮಳೆಯ ಸಾಧ್ಯತೆಗಳು 10-15%, ರಾಯಚೂರು ಮತ್ತ ಬಾಗಲಕೋಟೆ ಜಿಲ್ಲೆಯೊಳಗ 35%, ಕೊಪ್ಪಳ ಮತ್ತ ಬಳ್ಳಾರಿ ಜಿಲ್ಲೆಗಳಲ್ಲಿ 40% ಮತ್ತ ಯಾದಗಿರಿ ಜಿಲ್ಲೆಯೊಳಗ 25% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಒಂದು ಕೃಷಿ ಹಾಡು. ಇದುವರೆಗೆ ಕೃಷಿ ಹಾಡು ಕೇಳಿದಿರಿ. ಆಕಾಶವಾಣಿ ಕಲಬುರಗಿ, ಸಮಯ 7 ಗಂಟೆ ಆಗುತ್ತಲಿದೆ. ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವೆ ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯುವ ಐಸಿಸಿ ವಿಶ್ವಕಪ್ ಪುರುಷರ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ ಮೂಡಿಬರುವುದು. ಈಗ ರೂಪಕ ಬಾಳು ಬೆಳಗಿದ ಮಹಿಳೆ, ರಚನೆ ಕೆ ನೀಲ, ನಿರ್ಮಾಣ ಸೋಮಶೇಖರ ಸುರಳಿ. ಆಕಾಶವಾಣಿ ರೂಪಕ ಬಾಳು ಬೆಳಗಿದ ಮಹಿಳೆ, ರಚನೆ ಕೆ ನೀಲ. ಕೇಳಿ ರೂಪಕ ಬಾಳು ಬೆಳಗಿದ ಮಹಿಳೆ. ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ. ಕತ್ತಲ ಏಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ, ಬೆಳಕಿಗೊಮ್ಮೆ ಈಚೆ ಬಾ, ಕಂಡೀತು ಜೀವನ. ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆಯಾರಿಗೆ. ಕಡಿಮೆಯಾರಿಗೆ, ಕಡಿಮೆಯಾರಿಗೆ, ಕಡಿಮೆಯಾರಿಗೆ, ಕಡಿಮೆಯಾರಿಗೆ. ಆತ್ಮೀಯರೇ, ಆರಂಭದಲ್ಲಿ ಮಹಿಳೆಯರು ಮಾನ್ಯರಾಗಿದ್ದ ಕಾಲವಿತ್ತು. ಏಕೆಂದರೆ ಅವಳು ತನ್ನ ಉದರದಿಂದ ಮಗುವಿಗೆ ಜನ್ಮ ಕೊಡುತ್ತಿದ್ದಳು. ಇದು ಗುಂಪಿಗೆ ವಿಸ್ಮಯದ ಸಂಗತಿಯಾಗಿತ್ತು. ಪುರುಷನಿಗೆ ಸಾಧ್ಯವಿಲ್ಲದ ಇಂತಹ ಅಗಾಧ ಕೆಲಸವು ಮಹಿಳೆಯಿಂದ ಆಗುತ್ತಿತ್ತು. ಹೀಗಾಗಿ ಮಹಿಳೆಯನ್ನು ಶಕ್ತಿವಂತೆ ಎಂದು ಸಮಸ್ತ ಗುಂಪುಗಳು ತೀರ್ಮಾನಿಸಿದ್ದವು. ಅಂತೆಯೇ ಮಹಿಳೆಯನ್ನು ಬೇಟೆಯಾಡುವಾಗ ಗುಂಪಿನ ನಾಯಕಿಯನ್ನಾಗಿ ಮಾಡುತ್ತಿದ್ದರು. ಅವಳು ಮೊದಲು ಬೇಟೆಯ ಮೇಲೆ ದಾಳಿ ಮಾಡುತ್ತಿದ್ದಳು, ಆನಂತರ ಉಳಿದವರು ಬೇಟೆಯ ಮೇಲೆ ಎರಗುತ್ತಿದ್ದರು. ಹೀಗೆ ಮಹಿಳೆಯನ್ನು ಮಾನ್ಯತೆಯಿಂದ ಗೌರವದಿಂದ ಕಾಣುವ ಆರಂಭದ ಕಾಲವದು. ಮಹಿಳೆಯು ಗುಂಪು ಬೇಟೆಯಾಡಿಕೊಂಡು ಬರುವ ಕಾಲಘಟ್ಟದಲ್ಲಿ ನದಿಯ ಇಕ್ಕೆಲದಲ್ಲಿ ಬೆಳೆದ ದಂಟು ತಿನ್ನತೊಡಗಿದಳು. ಕಾಳು ನಾಲಿಗೆಗೆ ರುಚಿಯಾಗಿತ್ತು, ಹೊಟ್ಟೆ ತುಂಬುತ್ತಿತ್ತು ಮತ್ತು ಪಚನವಾಗುತ್ತಿತ್ತು. ಅವಳು ಅಚ್ಚರಿಯಿಂದ ಕಾಳುಗಳನ್ನು ಸಂಗ್ರಹಿಸಿ ಒಣಗಿಸಿದಳು, ಅವುಗಳನ್ನೇ ಮಣ್ಣಿನಲ್ಲಿ ಚೆಲ್ಲಿದಳು. ಮೊಳಕೆಯೊಡೆದು ಬೆಳೆಯಾಯಿತು, ತೆನೆಯಾಗಿ ಅರಳಿದವು. ಅವಳು ಒಣಗಿಸಿದ ಬೀಜವನ್ನು ಸಂಗ್ರಹಿಸಲು ಅದೇ ಮಣ್ಣಿನಿಂದ ಮಡಕೆ ಕುಡಿಕೆಗಳನ್ನು ಮಾಡಿ ಒಣಗಿಸಿದಳು ಮತ್ತು ಬೀಜಗಳನ್ನು ಶೇಖರಿಸಿದಳು. ನಿಮಗೆ ಅಚ್ಚರಿಯಾಗಬಹುದಲ್ಲ, ಈ ಮಹಿಳೆಯು ಹೀಗೆ ಮಾಡುವ ಮೂಲಕ ಕೃಷಿ ಕಂಡುಹಿಡಿದಳು ಮತ್ತು ಮಡಕೆ ಕುಡಿಕೆಗಳನ್ನು ಕಂಡುಹಿಡಿದಳು. ಬೇಟೆ ಸಿಗದೇ ಇದ್ದಾಗ ಉಪವಾಸ ಬೀಳಬೇಕಿಲ್ಲ ಎಂಬುದನ್ನು ತೋರಿಸಿಕೊಟ್ಟದ್ದು ಮಹಿಳೆ. ಕೃಷಿಯ ಆವಿಷ್ಕಾರಗೈದದ್ದು ಮಹಿಳೆ. ಮಹಿಳೆಯ ಇಂತಹ ಸಾಹಸಮಯ ಚರಿತ್ರೆಯನ್ನು ನಮ್ಮ ಮಕ್ಕಳಿಗೆ ಗೊತ್ತು ಮಾಡಲೇ ಇಲ್ಲ. ಆಮೇಲೇನಾಯ್ತು? ಆಮೇಲೆ ಕೃಷಿಗಾಗಿ ಕೆಲವು ಗುಂಪುಗಳು ನೆಲೆ ನಿಂತವು, ಕೃಷಿ ಮಾಡಿಕೊಂಡರು, ಕುಟುಂಬಗಳು ರಚನೆಯಾದವು. ಆರಂಭದ ಕೃಷಿಯಲ್ಲಿ ಮಹಿಳೆಯು ಹೆಗಲು ಕೊಟ್ಟು ದುಡಿದಳು. ಅವಳ ಸಾಮರ್ಥ್ಯವು ಯಾವ ಕಾಲಕ್ಕೂ ಕಡಿಮೆ ಇರಲಿಲ್ಲ. ಆದರೆ ಕ್ರಮೇಣ ಅವಳನ್ನು ಮೂಲೆಗೆ ತಳ್ಳಲಾಯಿತು, ಅಡುಗೆ ಕೆಲಸಕ್ಕೆ ಸೀಮಿತಗೊಳಿಸಲಾಯಿತು. ಆರ್ಥಿಕ ಉತ್ಪಾದನೆ ಬರುವ ಕೃಷಿಯ ಮೇಲೆ ಹಿಡಿತ ಪುರುಷನದಾಯಿತು. ಆರ್ಥಿಕ ಮುಖವಿಲ್ಲದ ಮನೆಗೆಲಸವನ್ನು ಮಹಿಳೆಯ ಹೆಗಲಿಗೆ ಹಾಕಲಾಯಿತು. ಅವಳಿಂದ ಆರ್ಥಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು. ಆದರೆ ಮಹಿಳೆ ಸೋತಳೇನು? ಇಲ್ಲ. ಸಗೀರ ಸಾರಾರ ಚರಿತ್ರೆಯತ್ತ ತಿರುಗಿ ನೋಡು ಹೆಣ್ಣ ಪಾತ್ರವು. ಲಾಟಿ ಬೂಟು ಗುಂಡಿಗೆದರದ ವೀರ ವನಿತೆಯರು ದಮನ ನಡೆಯದೆಂದರು, ಕ್ರಾಂತಿ ಹಾದಿ ತುಳಿದರು. ಸಗೀರ ಸಾರಾರ ಸಗೀರ ಸಾರಾರ ಅವಳು ಇದ್ದ ನೆಲೆಯಲ್ಲಿಯೇ ಮಾಡಿದ ಸಾಧನೆ ಮತ್ತು ಸಂಶೋಧನೆಗಳು ಇತಿಹಾಸದಲ್ಲಿ ದಾಖಲು ಆಗಲೇ ಇಲ್ಲ. ಹಾಗೆ ನೋಡಿದರೆ ಮಹಿಳೆಯು ಜಗತ್ತಿನ ಮೊದಲ ವೈದ್ಯಳು. ಹೇಗೆ ಅಂತಿರೇನು? ಹೆಣ್ಣೊಬ್ಬಳು ಮಗುವಿಗೆ ಜನ್ಮ ಕೊಡುವಾಗ ಅವಳ ಶುಶ್ರೂಷೆ ಮಾಡುವುದು, ಬಾಣಂತನ ಮಾಡುವುದು, ನಾಡಿ ನೋಡುವುದು ಇತ್ಯಾದಿಯೊಂದಿಗೆ ತಾಯಿ ಮಗುವಿನ ಆರೋಗ್ಯಕ್ಕೆ ಬೇಕಾದ ಸರ್ವವೆಲ್ಲವನ್ನೂ ಸಿದ್ಧಗೊಳಿಸುತ್ತಿದ್ದುದು ಮಹಿಳೆಯೇ. ಈಗಲೂ ಅನೇಕ ಸೂಲಗಿತ್ತಿಯರು ಹಳ್ಳಿಯಲ್ಲಿರುವರು. ಇಷ್ಟು ಮಾತ್ರವಲ್ಲ, ಯಾವ ಕಾಲಕ್ಕೆ ಯಾವ ಅಡುಗೆ ಮಾಡಬೇಕು ಎಂಬುದೆಲ್ಲ ಅವಳಿಗೆ ಗೊತ್ತು. ಅಡುಗೆ ಎಂದರೆ ಅದು ಆರೋಗ್ಯ. ಮನೆ ಮಂದಿಯೆಲ್ಲರ ಆರೋಗ್ಯ ಕಾಪಾಡಿದ್ದು ಮಹಿಳೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಹವಾಮಾನಕ್ಕೆ ತಕ್ಕಂತೆ ಅಡುಗೆ ಮಾಡುವ ಹೊಣೆಯನ್ನು ಮಹಿಳೆಯೇ ನಿಭಾಯಿಸಿದಳು. ಕೇವಲ ಅಡುಗೆಯಷ್ಟೇ ಮಾಡಿದಳೆ, ಇಲ್ಲ, ವರ್ಷದುದ್ದಕ್ಕೂ ಬೇಕಾದುದನ್ನು ಶೇಖರಿಸಿ ಸಂಸ್ಕರಿಸಿಟ್ಟಳು. ಹಣ್ಣು, ತರಕಾರಿ, ಧಾನ್ಯ, ಮಾಂಸ, ಹಾಸಿಗೆ ಇತ್ಯಾದಿ. ನಮ್ಮ ಭಾಗದವರಂತೂ ಕೌದಿಯಲ್ಲಿಯೇ ಆಡಿ ಬೆಳೆದಿದ್ದೇವೆ. ಕಡ್ಲಿಪಲ್ಲೆ, ಮೆಂತೆಪಲ್ಲೆ ಇತ್ಯಾದಿ ನಾವೆಲ್ಲ ಉಂಡೇ ದೊಡ್ಡವರಾಗಿದ್ದೇವೆ. ಹಾಗೆಯೇ ಗಂಗಾಳದಲ್ಲಿನ ಒಣಗಿಸಿದ ಮಾವಿನ ಹಣ್ಣಿನ ರಸದ ಹಲಚಿಗಳು, ಉಪ್ಪಿನಕಾಯಿ, ಶಾವಿಗೆ, ಹಪ್ಪಳ, ಸಂಡಿಗೆ ವರ್ಷದುದ್ದಕ್ಕೂ ಉಣ್ಣುತ್ತೀವಲ್ಲ, ಹಾಗೆಯೇ ಮೀನು, ಮಾಂಸ ಎಲ್ಲವೂ ಒಣಗಿಸಿ ಸಂಸ್ಕರಿಸಿ ವರ್ಷದುದ್ದಕ್ಕೂ ಹವಾಮಾನಕ್ಕೆ ತಕ್ಕಂತೆ ಬಳಸುವುದು, ಉಣಿಸುವುದು ಮಹಿಳೆಗೆ ಗೊತ್ತು. ಇದಕ್ಕೆ ಏನನ್ನುವಿರಿ? ತಾಯಿ ಜಗತ್ತಿನ ಮೊದಲ ವೈದ್ಯಳಲ್ಲವೇನು? ಮಹಿಳೆಯ ಕೈಯಿಂದ ಬೇಟೆಯನ್ನು ಕಸಿದುಕೊಂಡು, ಕೃಷಿ ಕಸಿದುಕೊಂಡು, ಆರ್ಥಿಕ ಸ್ವಾವಲಂಬನೆ ಇಲ್ಲದಂತೆ ಮಾಡಿದರೂ ಮಹಿಳೆ ಎಲ್ಲಿಯೂ ಕುಸಿದಿಲ್ಲ. ಅವಳು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಂಡು ಜೀವ ಚೈತನ್ಯದಂತೆ ಪುಟಿದೆದ್ದಿದ್ದಾಳೆ. ಸಗೀರಾ ಸಾರಾರಾರಾ, ಸಗೀರಾ ಸಾರಾರಾರಾ, ಕಟ್ಟಿಟ್ಟ ಕಾಲು ಇಂದು ಕದಲ ತೊಡಗಿದೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸಾಗ ತೊಡಗಿದೆ, ಸಖಿನ್ನು ಸಾಕು ಎಂದಿದೆ, ಹೋರಾಟಕ್ಕೆ ಕರೆಯ ನೀಡಿದೆ. ಸಗೀರಾ ಸಾರಾರಾರಾ, ಸಗೀರಾ ಸಾರಾರಾರಾ. ದಲಿತ ಮಹಿಳೆಯರನ್ನು ದೇವದಾಸಿಯನ್ನಾಗಿಸಿ ಅವಳನ್ನು ಲೈಂಗಿಕವಾಗಿ ಬಳಸಿಕೊಳ್ಳುವ ಹುನ್ನಾರ ಮಾಡಿದರು. ಕರ್ನಾಟಕ ರಾಜ್ಯದ 14 ಜಿಲ್ಲೆಗಳಲ್ಲಿ ದೇವದಾಸಿಯರಿದ್ದಾರೆ. ಅವರೆಲ್ಲರೂ ಹೊಲ ಮನೆಯಿಲ್ಲದವರು, ಅಕ್ಷರಶಃ ಕೂಲಿ ಕಾರ್ಮಿಕರು. ಆದರೂ ನಮ್ಮ ಹೆಣ್ಣುಮಕ್ಕಳು ಸೋತಿಲ್ಲ. ಇಂತಹ ಸಂಕಟದ ಸಮಯದಲ್ಲಿಯೂ ಬದುಕನ್ನು ಛಲದಿಂದ ಕಟ್ಟಿಕೊಂಡಿದ್ದಾರೆ. ಬದುಕನ್ನು ಸವಾಲಿಗೊಡ್ಡಿ ಬದುಕಿನ ಬಂಡಿಯನ್ನು ಸಮರ್ಥವಾಗಿ ಓಡಿಸಿದ ಮಹಿಳೆಯರು ಅಸಂಖ್ಯ. ಎಲೆಮರೆಯ ಕಾಯಿಯಂತೆ ಜೀವನದ ಸಂಕಟಗಳನ್ನು ಮೆಟ್ಟಿ ಮೀರಿ ಸಂಸಾರ ಮತ್ತು ಸಮಾಜದಲ್ಲಿ ಜಿದ್ದಿನಿಂದ ಜಯಿಸಿ ತೋರಿಸುವುದೇ ಆಗಿದೆ. ಇಂತಹ ಮಹಿಳೆಯರನ್ನು ನಾವು ಗುರುತಿಸಲೇಬೇಕು. ಎಷ್ಟೋ ಜನ ತಮ್ಮ ಸ್ವಂತ ಬದುಕಿಗಾಗಿ ಮಾತ್ರ ಬಡಿದಾಡುತ್ತಾರೆ, ಆದರೆ ಕೆಲವರು ಹೀಗೂ ಇದ್ದಾರೆ. ಸಮಾಜದಲ್ಲಿ ಅಸಂಖ್ಯ ಜನರಿಗೆ ಅನ್ನ ದೊರೆಯುವಂತೆ ಮಾಡಿದ್ದಾರೆ. ಅಂತಹವರಲ್ಲಿ ಚಂದಮ್ಮ ಗೋಳ ಒಬ್ಬರು. ನಮ್ಮ ಹೈದರಾಬಾದ್ ಕರ್ನಾಟಕ ಯಾವಾಗಲೂ ಬರದಿಂದ ಬಳಲುತ್ತಿರುತ್ತದೆ. ಕುಡಿಯಲು ನೀರು ಸಹ ಸಿಗುವುದಿಲ್ಲ. ದುಡಿದೇನೆಂದರೆ ಕೈಗೆ ಕೆಲಸವೂ ಇಲ್ಲ. ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಗ್ರಾಮೀಣ ಪ್ರದೇಶದ ಜನರು ಚೂರು ಗಂಜಿಗಾಗಿ ವಲಸೆ ಹೋಗುತ್ತಾರೆ. ಅದಕ್ಕಾಗಿಯೇ ನಮ್ಮ ಜನಪದರು ಹೀಗೆ ಹಾಡಿದ್ದಾರೆ. ಚೂರು ಚೂರು ಗಂಜಿಗಾಗಿ ಸೇರು ಬೆವರು ಸುರಿಸುತ್ತ, ಚೂರು ಚೂರು ಗಂಜಿಗಾಗಿ ಸೇರು ಬೆವರು ಸುರಿಸುತ್ತ, ಊರೂರು ತಿರುಗವರು ನಾವಯ್ಯ, ಊರೂರು ತಿರುಗವರು ನಾವಯ್ಯ. ಈ ನಾಡ ಕಟ್ಟಿದವರು, ಈ ನಾಡ ಕಟ್ಟಿದವರು ನಾವೆಲ್ಲಿ ಹೋಗಬೇಕು? ಕೂಲಿಯವರು ನಾವು ಕೇಳಯ್ಯ, ಕೂಲಿಯವರು ನಾವು ಕೇಳಯ್ಯ, ಕೂಲಿಯವರು ನಾವು ಕೇಳಯ್ಯ. ಇಂತಹ ಕಷ್ಟದ ಸಂದರ್ಭದಲ್ಲಿ ಜನರ ಕೈಗೆ ಕೆಲಸ ಮತ್ತು ಗ್ರಾಮದ ಅಭಿವೃದ್ಧಿಯಾಗಲೆಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಬಂದಿದೆ. ಕಳೆದ 11 ವರ್ಷದಿಂದ ಈ ಕಾಯ್ದೆಯು ಜಾರಿಯಲ್ಲಿದೆ. ಆದರೆ ಬಹಳ ಜನರಿಗೆ ಇದು ಗೊತ್ತೇ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಚಂದಮ್ಮ ಕಲಬುರಗಿ ನಗರದ ಹತ್ತಿರವಿರುವ ಆಜಾದ್ಪುರ್ ಎಂಬ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಲು ಶ್ರಮಿಸಿದರು. ಮಹಿಳೆಯರೆಲ್ಲ ಸೇರಿ ಕೆರೆಯೊಂದನ್ನು ಕಟ್ಟಲು ಕಾರಣರಾಗಿರುವರು. ಇವರು ಇನ್ನೊಂದು ಕೆಲಸವನ್ನು ಪ್ರತಿ ವರ್ಷ 3 ತಿಂಗಳು ಮಾಡುತ್ತಾರೆ. ಅದುವೇ ಸುಲಗಾಯಿ ಮಾರಾಟ. ಹಸಿ ಕಡಲೆಯ ಹೊಲವನ್ನೇ ಮಹಿಳೆಯರೆಲ್ಲ ಸೇರಿ ತೆಗೆದುಕೊಳ್ಳುತ್ತಾರೆ ಮತ್ತು 100 ಮಹಿಳೆಯರಿಗೆ ಸುಲಗಾಯಿ ಮಾರುತ್ತಾರೆ. ಆ ಮಹಿಳೆಯರು ತಾವು ತೆಗೆದುಕೊಂಡಿದ್ದನ್ನು ಮಾರುಕಟ್ಟೆಗೆ ಹೋಗಿ ಮಾರುತ್ತಾರೆ. ಹೀಗೆ 100 ಜನರಿಗೆ ಕೆಲಸ ಕೊಡುವ ಸಹಕಾರ ಸಂಘದಂತೆ ದುಡಿಯುತ್ತಾರೆ. ಬನ್ನಿ, ಚಂದಮ್ಮನವರ ಮಾತುಗಳನ್ನ ಕೇಳೋಣ. ನನ್ನ ಹೆಸರು ಚಂದಮ್ಮದರಿ. ಜನವಾದಿ ಮೇಳ ಸಂಘಟನೆದಾಗ ಕೆಲಸ ಮಾಡ್ತೀನಿ, ಅಧ್ಯಕ್ಷ ಇದ್ದೀನಿ. ಕೂಲಿ ಮಾಡಂತ ಕೆಲಸ ಎಲ್ಲಾ ಹೆಣ್ಮಕ್ಳು, ಕೆಲಸ ಇಲ್ರಿ ನಮ್ ಕೈಯಾಗ ಅಂತ ಹೇಳಿ ಅಲ್ಲಿ ಒಂದು ಒಂದು ಕಾರ್ಯಕ್ರಮ ಹಾಕೊಂಡ್ರು ಜನವಾದಿ ಮೇಳ ಸಂಘಟನೆಯಿಂದ. ಅಜಯಪುರದಾಗ ನಿಮ್ ಊರೊಳಗ ಕೆರೆ ಅದ ಏನಮ್ಮ, ನೀವು ಕೆಲಸ ಇಲ್ದು ಕೂತೀರಿ ಅಂತ ಹೇಳಿ ಕೇಳಿದಾಗ, ಏನಿಲ್ಲನು ನಾನು ಕೆರೆ ನೋಡ್ ಬಂದೇವು, ನೋಡ್ ಬಂದಿ ಪಂಚಾಯತಿಗೆ ಹೋಗಿ ಭೇಟಿ ಆದೇವು, ಒಂದ್ 7-8 ಮಂದಿ ಕರ್ಕೊಂಡಿ ಆ ಕೆರೆದು ಕೆಲಸ ಕೊಡ್ರಿ ಅಂತೇಳಿ ಕುಸನೂರ್ ಪಂಚಾಯತಿಗೆ ಹೋಗಿ ನಾವು 1 No. 6 ಫಾರಂ ತುಂಬಿ ಕೆಲಸ ಮಾಡ್ತಾರ ನಮ್ಮ ಮಂದಿ, ನಾವು ಕೆಲಸ ತೊಂದಿ ನಾವು ದುಡಿತೇವು ಆಯ್ತಂತೇಳಿ 9 ತಾರೀಕಿಗೆ ಸ್ಟ್ರೈಕ್ ಮಾಡ್ದೇವು, 10 ತಾರೀಕಿಗೆ ನಿಮಗೆ ಕೆಲಸ ಕೊಡ್ತೇವೆ ಅಂತೇಳಿ ಅವರು ಹೇಳಿದ್ರು. ಕೆಲಸ ಕೊಟ್ರಿ ನಮ್ಗೆ, ನಮ್ಮ ಜಾಬ್ ಕಾರ್ಡ್ ಮಾಡಬೇಕು, ನಿಮ್ಮ ಅಕೌಂಟ್ ತೆಗಿತೇವು, ಅಂತೇಳಿ ಕೆರೆ ಒಳಗೆ ಬಂದ ಕೆಲಸನು ಅವತ್ತೇ ಕೊಡಬೇಕು, ಜಾಬ್ ಕಾರ್ಡ್ನು ಅವತ್ತೇ ತೆಗಿಬೇಕು. ನಮ್ಮ ಹೆಣ್ಮಕ್ಳು ಪಟ್ಟ ಹಿಡ್ಕೊಂಡು ಕೂತರು, ಜಾಬ್ ಕಾರ್ಡ್ ಮಾಡಿಸ್ದ್ರಿ. 250 ಮಂದಿ ಮನಿಗ್ 100 ಹಾಜರಿ ಮುಟ್ಟಿಸಿದೇವ್ರಿ. ಅಜಯಪುರ ಕೆರೆದು ನಾವು ಕೆಲಸ ಮಾಡ್ದೇವು. ಸಂಘಟನೆದಾಗ ಬಂದ ಮೇಲೆ ತಿಳುವಳಿಕೆ ಬರ್ತದ, ಆಫೀಸ್ ರೂಟ್ ಹೋಗೋದನ್ನು ಗೊತ್ತಾತದ, ನಾವು ಹೆಂಗ್ ಮಾತಾಡ್ಬೇಕಂಬದ್ವಿ. ನಮ್ಮ ಹೆಣ್ಮಕ್ಳು ಶೆಣೆ ಆತಾರ ಅಂತೇಳಿ ನಾವು ಮೊದಲು ಸಂಘಟನೆ ಕಟ್ಟಿ ಇದು ಉದ್ಯೋಗ ಖಾತ್ರಿ ಚಾಲು ಮಾಡ್ತೇವೆ ಎಲ್ಲ ಕಡೆ ಅಂತೇಳಿ ನಾ ಹೇಳ್ತೀನಿ ಸರ್. ವರ್ಷಿಗೆ ದೀಪಾವಳಿ ಆಗಾನ ಒಂದ್ಯಾರ ಕೆಲಸ ಕಮ್ಮಿ ಇರ್ತಾವ್ರಿ. ಆ ಟೈಮ್ನಾಗ ನಾವು ಏನ್ ಮಾಡ್ದೇವು, ರೈತರಿಗೆ ಸುಲಗೈ ಹಾಕಿರು. ನಾವು ಆ ಹೊಲ ಹೋಗಿ ಅವ್ರಿಗೆ ಗೊತ್ತ ಕೇಳ್ದೆವು, ಗೌಡ್ರೆ ನಾವು ಎಷ್ಟಕ್ಕಾದ್ರೆ ನಾವು ಹೊಲ ತೋತೇವು, ಮತ್ತು ನೀವು ಎಷ್ಟು ಕೊಡ್ತೀರಿ ಅಂತೇಳಿ ಕೇಳಿ ಅವ್ರ ಕೂಡ ಮಾತಾಡಿದಾಗ ಅರ್ಧ ಕುಂಟಲ್ ಬೀಜ ಹಾಕಿರಂದ್ರೆ 50,000 ರೂಪಾಯಿ ತೋತೀರಿ. ಅದು ಭೂಮಿ 2 ಎಕರ್ ಇರಲಿ 3 ಎಕರ್ ಇರಲಿ, ನಾವು ಬೆಳೆ ನೋಡ್ತೋಮ ಅದು ಎಷ್ಟಕ್ಕೆ ಮುಗೀತದ ಅಂಥೇಳಿ ಲೆಕ್ಕ ಇಟ್ಕೊಂಡು ನಾವು ವ್ಯಾಪಾರ ಮಾಡೋದ್ರಿ. ಮಾಡಿದ್ರೆ ಎಲ್ಲ ಜನರಿಗೆ ನಾವು ಗೊತ್ತ ಹೊಲ 1,00,000 ರೂಪಾಯಿಗೆ 50,000 3 ತಿಂಗಳದಾಗ 1,78,00,000 ಮೇಲೆ ನಾವು ಹೊಲ ಖರೀದಿ ಮಾಡ್ತೀವಿ. ನಾವು 12 ಮಂದಿ ಕಲ್ತೀವಿ. ಹೋಲ್ಸೇಲ್ ಈಗ ದುಕಾನ ಹೆಂಗಿರ್ತದಲ್ರಿ, ಹಂಗೆ ನಾವು ಎಲ್ಲ ಕಿತ್ತಿ ನಸುಗನ್ಯಾಗ 5 ಗಂಟೆಗೆ ಹೋಗಿ 12 ಮಂದಿ ಇದ್ದವರು ಅಲ್ಲಿ ನಾವು ಕಿತ್ತಿ ಹಾಕ್ತೇವ್ರಿ. ಅಲ್ಲಿಗೆ ಇಲ್ಲಿ ಹೊಲ್ದಾಗ ಹಾಕದ ಮೇಲೆ ಯಾರು 300 ಕೊಡ ತೋತಾರ, ಯಾರು 400 ಕೊಡ ತೋತಾರ, ಯಾರು 500 ತೋತಾರ, 200 ತೋತಾರ, 100 ರೂಪಾಯಿ ಸುಲಗೈ ತೋತಾರ. ತೊಂದಿ ಅದು ಎಲ್ಲ ಕೂಲಿ ಮಾಡಂತ ಜನರಿಗೆ ಎಲ್ಲರೂ ಬದುಕಲಿ, ಗುತ್ತ ಹಿಡಿದವರು ಬದುಕಲಿ, ಈ ಕಡೆ ರೈತರು ಬದುಕಲಿ, ಕಾರ್ಮಿಕರು ಬದುಕಲಿ, ಎಲ್ಲಾ ಕೂಲಿ ಮಾಡಂತ ಜನಕ್ಕ ಒಂದು ಹೊಸ ಕೆಲಸ ಆದಂಗ ಆತದ ಅಂತೇಳಿ ಅವರಿಗೆಲ್ಲ ಅಲ್ಲಿ ನಾವು ಪೆಂಡಿ ಹಾಕಿ ಬಂದಾಗ ಇಲ್ಲಿ ಊರ್ ಜನ ಎಲ್ಲ ಕಲಬುರ್ಗಿಯಾಗ ಮಾರಾಟ ಮಾಡ್ತಾರೆ ಸರ್. ಆದ್ರೆ ಇದೊಂದು ಹೊಸ ಕೆಲಸ, ನಮ್ಮ ಹೆಣ್ಮಕ್ಳ ಕೈಯ ಕೆಲಸ ಬೇಕಂತೇಳಿ ಎಲ್ಲರೂ ಬದುಕಬೇಕು, ಪೆಂಡಿ ಹಾಕಿ ಮಾರಾಟ ಮಾಡಂತಾರೆ. ಇದೊಂದು ಸುಲಗ ವ್ಯಾಪಾರ ಸರ್. ಇದು 3 ತಿಂಗಳು ಅವ್ರ ನಸುಗನ್ಯಾಗ ಎದ್ದಿ ಹುಡ್ದಾಡ ಬಡದಾಡ ಮಾಡಿದ್ರೆ ಒಂದು 6 ತಿಂಗಳ ಗಂಜಿ ಕಂಟಿನ್ಯೂ ನಮ್ಮ ಹೆಣ್ಮಕ್ಳು ದುಡಿಮೆ ಅದ ಅವ್ರು ಮಾಡ್ತಾರ 10-15 ವರ್ಷ ನಡೆದ ಇದು ಸುಲಗ ವ್ಯಾಪಾರ ನಡೆದ. ನಿಮಗೆ ಗೊತ್ತೇನು, ಆಜಾದ್ಪುರ ಕೆರೆಯ ತರುವಾಯ ಉದ್ಯೋಗ ಖಾತ್ರಿ ಕಾಯ್ದೆಯು ಜಿಲ್ಲೆಯಲ್ಲಿ ವಿಸ್ತಾರವಾಯಿತು. ಪಾಳಾಕೆರೆ ಅಲ್ಲದೆ ಆಳಂದ ತಾಲೂಕಿನ ಗುಂಜಬಬಲಾದ ಗ್ರಾಮದಿಂದ ಉದ್ಯೋಗ ಖಾತ್ರಿ ಮುನ್ನಡೆಯಿತು. ಈವರೆಗೆ 23 ಕೆರೆಗಳ ಹೂಳೆತ್ತಿಸಿದ ಕಾರಣವಾಗಿ ಕಳೆದ ವರ್ಷ ಬಂದ ಭಾರೀ ಮಳೆಗೆ ಕೆರೆಗಳೆಲ್ಲ ತುಂಬಿ ತುಳುಕಿವೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿಯೇ ಉದ್ಯೋಗ ಖಾತ್ರಿ ಜಾರಿಯಲ್ಲಿ ಕಲಬುರಗಿ ನಂಬರ್ 1 ಆಗಲು ಸಾಧ್ಯವಾಗಿದೆ. ಈ ಕೆಲಸ ಮುಂದುವರಿಸಿದವರು ಇನ್ನೊಬ್ಬ ಧೀರ ಮಹಿಳೆ ನಂದಾದೇವಿ ಮಂಗುಂಡಿ. ಅವರು ಸ್ವತಃ ರೈತ ಮಹಿಳೆಯೂ ಹೌದು. ರೇಷ್ಮೆ ಬೆಳೆ ಬೆಳೆಯುವುದರಲ್ಲಿ ಅವರದು ಎತ್ತಿದ ಕೈ. ಅವರ 19ನೆಯ ವಯಸ್ಸಿಗೆ ಬೋಧನ ಗ್ರಾಮ ಪಂಚಾಯತ್ನ ಚೇರ್ಮನ್ ಆಗಿದ್ದ ನಂದಾದೇವಿ ಮಂಗುಂಡಿ ಅವರ ಮಾತುಗಳನ್ನು ಕೇಳೋಣ. ನಮಸ್ಕಾರ, ನಂದಾದೇವಿ ನಿಂಗಪ್ಪ ಮಂಗೊಂಡಿ, ಜನವಾದಿ ಮಹಿಳಾ ಸಂಘಟನೆ ಕಾರ್ಯದರ್ಶಿ. ನಾನು ನಾವು ಫಸ್ಟ್ ಉದ್ಯೋಗ ಖಾತ್ರಿ ಸ್ಟಾರ್ಟ್ ಮಾಡೋದಂದ್ರೆ ಯಾವ ರೀತಿ ಮಾಡ್ಬೇಕನ್ನೋದನ್ನ ಒಂದು ವಿಷಯ ಆಗಿತ್ತು. ಅದೇ ವರ್ಷ ಮಹಿಳಾ ದಿನಾಚರಣೆ 2,000 ಜನರನ್ನು ನಾವು ಸೇರಿಸ್ತೇವೆ. ಯಾಕಂದ್ರೆ ಬರಗಾಲದ ಅದಕ್ಕೆ ಉದ್ಯೋಗ ಖಾತ್ರಿ ಕೆಲಸ ಎಲ್ಲರಿಗೆ ಅವೇರ್ನೆಸ್ ಮಾಡ್ಬೇಕು, ನಮ್ದು ಇದು ಉದ್ಯೋಗ ಖಾತ್ರಿ ಪ್ರಾರಂಭ ಮಾಡಲು ಅಂದ್ಕೊಂಡು ಅದಾದ್ಮೇಲೆ ಪ್ರತಿಯೊಂದು ಹಳ್ಳಿದವ್ರನ್ನೂ ಕೂಡ ನಾವು ಎಲ್ಲ ಮೆಸೇಜ್ ಕಳಿಸ್ತೇವೆ. ಈ ದಿವಸ ಉದ್ಯೋಗ ಖಾತ್ರಿ ಅವೇರ್ನೆಸ್ ಕಾರ್ಯಕ್ರಮದ ನೀವು ಎಲ್ಲರೂ ಬನ್ರಿ ಅಂದ ತಕ್ಷಣ ಅಲ್ಲಿ ಒಂದು 4,000 ಜನ ಮಹಿಳೆಯರು ಮತ್ತು ಪುರುಷರು ಸೇರಿದ್ರು. ಅದು ಸೇರಾದ್ಮೇಲೆ ಎಲ್ಲರೂ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗಿ ಟೋಟಲಿ ನಾವು 42 ಹಳ್ಳಿಗಳಿಗೆ ಹೋಗಿದ್ವಿ. ಅದಾದ್ಮೇಲೆ 23 ಕೆರೆಗಳನ್ನು ಹೂಳೆತ್ತಿಸಿದೆವು. 23 ಕೆರೆಗಳಲ್ಲಿ ಒಂದೊಂದು ಕೆರೆಗಳಲ್ಲಂತೂ 600-700 ಜನ ಸೇರ್ತಾ ಇದ್ರು. ಅದರಲ್ಲೂ ಪೂರ್ತಿ 75% ಹೆಣ್ಮಕ್ಳು ಇರ್ತಾ ಇದ್ರು. ಯಾಕಂದ್ರೆ ಕೆರೆ ಹೂಳೆತ್ತದ ಹೆಂಗ ಅಂತ ನಾವು ಅನ್ಕೊಂಡಿದ್ದೆ, ಅದ್ರ ಜನರು ಬಹಳ ಅವಶ್ಯಕತೆ ಇತ್ತು. ಅದ್ರ ಸಲುವಾಗಿ 75% ಹೆಣ್ಮಕ್ಳು ಇದ್ದು ಅವ್ರು ಎಲ್ಲ ಇದು ಕೆರೆ ಹೂಳೆತ್ತ ಕೆಲಸನೂ ಮಾಡ್ತಾ ಇದ್ರು. ಅದಾದ್ಮೇಲೆ ಇನ್ನೂ ಕೆಲವೊಬ್ಬರು ಬದು ನಿರ್ಮಾಣ, ಕೃಷಿ ಹುಂಡ ಇದರಲ್ಲಿ ಚಟುವಟಿಕೆ ಇದ್ದರು. ನಾವು ಯಾವ ರೀತಿ ಇವರಿಗೆ ಕಾಯ್ದೆಯನ್ನು ನಾವು ತಿಳಿಸ್ಕೊಟ್ಟೆವು ಅಂದ್ರೆ, ಪ್ರತಿಯೊಂದು ಹಳ್ಳಿಗೆ ಹೋಗಿ SHG ಮುಖಾಂತರ ನಿಮ್ಗೆ ಉದ್ಯೋಗ ಖಾತ್ರಿ ಕೆಲಸ ಬೇಕಾ ಇಲ್ವಾ, ಇಂತಿಂತ ಕೆಲಸ ಅದ, ಹಿಂಗ ಇಷ್ಟು ಹಣ ಸಿಗ್ತದ ನಿಮ್ಗೆ, ಇಷ್ಟು ದಿವಸನಾಗ ನಿಮ್ಗೆ ಪೇಮೆಂಟ್ ಆಗಿರ್ತದ ಅಂತ ತಿಳಿಸಿದಾಗ ಅವರೆಲ್ಲರೂ ತಂಡವಾಗಿ ಒಂದು SHG ದವ್ರು ಬಂದ ತಕ್ಷಣ ಇನ್ನೊಂದು SHG ದವ್ರು ಬರೋ. ಹಿಂಗಾಗಿ ಎಲ್ಲ ಹೆಣ್ಮಕ್ಳು ಕೂಡ ಮುಂದ್ ಬಂದು ಎಲ್ಲ 6 ನಂಬರ್ ತುಂಬಿ ಮತ್ತು 1 ನಂಬರ್ ತುಂಬಿ ಅವ್ರಿಗೆ ಪಂಚಾಯತಿ ಒಳಗ ಕೊಟ್ಟಿಸಿದ ಆಮೇಲೆ 15 ದಿವಸಿಗೆ ರಿಸೀಡ್ ಕಾಪಿ ತಗೊಂಡು 15 ದಿವಸದ ಒಳಗಾಗಿ ಅವ್ರಿಗೆ ಕೆಲಸ ಕೊಡ್ಬೇಕಂತ ನಾವು ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೆಲ್ಲರಿಗೆ NMR ತೆಗೆದು ಕೆಲಸ ಕೊಡ್ತಾ ಇದ್ರು. ಈ ರೀತಿಯಾಗಿ ಪ್ರತಿಯೊಂದು ಹಳ್ಳಿಗೂ ನಾವು ಪ್ರೊಸೆಸ್ ಮಾಡ್ಕೊತಾ ಹೋಗಿರ್ತೀವಿ. ಆಮೇಲೆ ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಇದೀವಿ, ಇದು ಉದ್ಯೋಗ ಖಾತ್ರಿ ಯೋಜನೆ ಇದೆ, ಈ ಯೋಜನೆಯನ್ನು ಉಪಯೋಗ ತಕೊಡ್ರಿ ಅಂದಾಗ ಅವ್ರು ಪ್ರತಿಯೊಬ್ಬರು ಇದು ಹಿಂಗದ ಅಂತ ವಿಷಯ ತಿಳ್ಕೊಂಡು ಪ್ರತಿಯೊಬ್ಬರು ಮುಂದ್ ಬರ್ತಾ ಇದ್ದಾರೆ. ಅದಾದ್ಮೇಲೆ ಅವರಿಗೆ MS ಆಗಿದೆ ಇಲ್ಲೇ ಅಥವಾ FPO ಆಗಿದೆ ಇಲ್ಲೇ ಅದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಂದಕ್ಕೂ ನಾವು ಫಾಲೋಅಪ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅವ್ರ ಹಣ ಸಿಗ್ಬೇಕು, ಅವ್ರ ಕೆಲಸ ಮಾಡಿದ ತಕ್ಕ ದುಡ್ಡು ಬರೋ ಹಾಗೆ ನಾವು ನೋಡ್ಕೋತಿದ್ದೆ. ನೋಡಲಿ ಇಎಸ್ ಅವರಿಗೆ, ಇಡಿ ಸರ್ ಮತ್ತ ಸಿಎಸ್ ಅವರು ಇವ್ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ನಿಂದ ಅವ್ರಿಗೆ ದುಡ್ಡು ಸಿಗೋಂಗ್ ಮಾಡಿರ್ತೀವಿ. ಅದೇ ರೀತಿಯಾಗಿ ಪ್ರತಿಯೊಂದು ಹಳ್ಳಿನೂ ಇವತ್ತು ಇಲ್ಲಿ ಸ್ಟಾರ್ಟ್ ಆಗಿದೆ ಅಂದ ನೆಕ್ಸ್ಟ್ ನಮ್ಗೇನ್ ಫೋನ್ ಮಾಡ್ತಾ ಇದ್ರು, ಇಲ್ಲ ನೀವು ಜನವಾದಿ ಸಂಘಟನೆದವ್ರು ಈ ರೀತಿ ಬಂದು ಉದ್ಯೋಗ ಖಾತ್ರಿ ಸ್ಟಾರ್ಟ್ ಮಾಡಿರಿ, ಅದಕ್ಕೆ ನಮ್ಮ ಹಳ್ಳಿಗೆ ಬನ್ರಿ, ನಾವೆಲ್ಲ ಜನ ಸೇರಿಸ್ತೇವೆ ಅಂತ ನಮಗ್ ಪರಿಚಯ ಇದ್ರು ಹೇಳಿರ್ತೀವಿ. ಅದಕ್ಕೆ ಮತ್ತೆ ನೆಕ್ಸ್ಟ್ ಮತ್ತೊಂದು ಹಳ್ಳಿಗೆ ಹೋಗಿರ್ತೀವ್ರು. ಹಿಂಗ್ ಪ್ರತಿಯೊಂದು ಹಳ್ಳಿಗೆ ಪ್ರತಿ ದಿನ 11 ಗಂಟೆ ತನಕ ಬರ್ತಿದ್ದೇವೆ ನಾವು ರಾತ್ರಿ ಮನೆಗೆ. 3 ತಿಂಗಳ ಕಂಟಿನ್ಯೂ ಆಗಿ ಉದ್ಯೋಗ ಖಾತ್ರಿ ಅರಿವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ನಾವು ಯಾವ ತರ ಅರಿವು ಕಾರ್ಯಕ್ರಮ ಕೊಡ್ತಾ ಕೊಡ್ತಾ ಹೋದಾಗ ಜನರು ಪೂರ ನಮ್ಗೆ ಸಹಕಾರ ಮಾಡಿದ್ರು. ಇದಕ್ಕೆ ಕಾಯ್ದೆ ನಮ್ಮ ಸಲುವಾಗದ, ಉದ್ಯೋಗ ಖಾತ್ರಿದು, ಅದಕ್ಕೆ ನಾವು ಇದಕ್ಕೆ ಉಪಯೋಗ ಮಾಡ್ಕೋಬೇಕು ಅಂತೇಳಿ ಅವ್ರನ್ನು ಕೂಡ ಮುಂದೆ ಬಂದು ಉದ್ಯೋಗ ಖಾತ್ರಿ ಕೆಲಸ ತಾಮಾಗ್ತಾವೆ, ಎಲ್ಲ 6 ನಂಬರ್ ಕೊಡೋದು, ಯಾವ ಕೆಲಸ ಮಾಡ್ಕೋಬೇಕು ಅನ್ನೋದೆಲ್ಲಾನು ಅರಿವು ಕಾರ್ಯಕ್ರಮ ಬಂದು ಈ ವರ್ಷನು ಕೂಡ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ವರ್ಷ ಸರ್ಕಲ್ ವೈಸ್ ಮಾಡ್ಕೊಂಡಿವಿ, ಖಜೂರಿ ಸರ್ಕಲ್ ಮತ್ತು ಕಡಗಂಚಿ ಸರ್ಕಲ್, ಅಲ್ಲಿ 500 ಜನ ಸೇರಿದ್ರು. ಹೋದ ಸಲ ಪೇಮೆಂಟ್ ಆಲ್ಲಾರ್ದವ್ರಿಗೆ ಈ ಸಲ ಯಾವ ರೀತಿ ಪೇಮೆಂಟ್ ಅದು ಪ್ರೊಸೆಸ್ ದಾಗ ಬರಬೇಕು, ಆಮೇಲೆ ಹೋದ ಸಲ ಜಾಬ್ ಕಾರ್ಡ್ ಆಲ್ಲಾರ್ದವ್ರಿಗೆ ಯಾವ ರೀತಿ ಅವ್ರಿಗೆ ಜಾಬ್ ಕಾರ್ಡ್ ಕೊಡ್ಬೇಕು, ಈಗ ಮುಂದ್ ಕೆಲಸ ಯಾವ ರೀತಿ ಮತ್ ಮಾಡ್ಬೇಕು ಅದನ್ನು ಕೂಡ ನಾವು ಎಲ್ಲರಿಗೆ ಪ್ರತಿ ಹಳ್ಳಿನಿಂದ ಕಾಯಕ ಬಂಧುಗಳಿಗೆ ಕರೆದಕೇಶಿಂದ ಹೇಳಿಕೇಶಿಂದ ಅಲ್ಲಿ ಕೂಡ ನಾವು ಈ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದೆವು. ಅದೇ ರೀತಿಯಾಗಿ ಎಲ್ಲ ಹಳ್ಳಿದವ್ರನ್ನು ಕೂಡ ಇದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಹೋದ ವರ್ಷ ಮತ್ತಿನ ಮುಂಚೆ ಕಿನ ಈ ವರ್ಷ ಕೆಲಸ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ಉದ್ಯೋಗ ಖಾತ್ರಿ ಕೆಲಸ ಇಲ್ಲಿ ಏನು ಸಿಗದೇ ಇದ್ದಾಗ ಅವರು ಬೇರೆ ಕಡೆ ವಲಸೆ ಹೋಗ್ತಾ ಇದ್ರು, ಬೆಂಗಳೂರು ಪುಣೆ ಅಂತಲ್ಲೆಲ್ಲ ಹೋಗ್ತಾ ಇದ್ರು. ಹೋದ ವರ್ಷ ಏನ್ ಮಾಡ್ರು, ಅಲ್ಲಿ ಕೆಲಸ ಸಿಗ್ಲಾರ್ ಬಿಟ್ಟು ಇಲ್ಲಿ ಬಂದು ಉದ್ಯೋಗ ಖಾತ್ರಿ ಕೆಲಸ ಮಾಡ್ರು. ಈಗ ಅವ್ರು ಬೇಸಿಗೆ ಟೈಮ್ನಾಗ ಪ್ರತಿ ವರ್ಷನು ಹೋಗ್ತಾ ಇದ್ರು, ಈಗ ಮಾತ್ರ ಹೋಗ್ತಾ ಇಲ್ಲ ಅವ್ರು. ಯಾಕಂದ್ರೆ ಉದ್ಯೋಗ ಖಾತ್ರಿ ಕೆಲಸ ಇಲ್ಲೇ ಚಾಲೋ ಅದ. ನಾವು 1.5 ತಿಂಗಳ ಒಂದು 100 ದಿನಗಳ ಮಾಡ್ರೆ ನಮಗೆ 35,000 ರೂಪಾಯಿ ಬರ್ತದ, ಯಾಕ ನೀ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಇಲ್ಲೇ ಉಳ್ಕೊಂಡು. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮೂರೊಳಗೆ ಒಂದು 6 ಕುಟುಂಬಗಳು ಪೂರ್ತಿನೇ ಅವರು ಇಲ್ಲಿ ಹಾಕೊಂಡು ಹೋಗ್ಬಿಟ್ಟಿರ್ತಿರು, ಆದ್ರೆ ಈ ವರ್ಷ ಹೋಗಿಲ್ಲ ಅವ್ರು. ಯಾಕಂದ್ರೆ ಈ ಬೇಸಿಗೆ ಟೈಮ್ನಾಗ ಉದ್ಯೋಗ ಖಾತ್ರಿ ಕೆಲಸ ಇಲ್ಲೇ ಮಾಡಿದ್ರೆ ನಮಗ 1 ಕುಟುಂಬಕ್ಕೆ 35,000 ರೂಪಾಯಿ ಸಿಗ್ತದಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಮತ್ತೆ ಕೆರೆಗಳನ್ನು ಹೂಳು ಎತ್ತೋದ್ರಿಂದ ಹೋದ ವರ್ಷ ಮಳೆನು ಕೂಡ ಸರಿಯಾಗಿದೆ, ಅದು ಕೆರೆಗಳು ಕೊಂಡಿವೆ, ಇದ್ರಾಗ ನೀರನ್ನು ಸಂರಕ್ಷಣೆ ಹೆಚ್ಚಿಗಾಗಿದೆ. ಎಲ್ಲಾನು ಉದ್ಯೋಗ ಖಾತ್ರಿಯಲ್ಲಿ ಇರೋದ್ರಿಂದ ರೈತರಿಗೂ ಕೂಡ ಇದು ಬಹಳ ಅನುಕೂಲವಾಗಿದೆ. ಅದಾದ್ಮೇಲೆ ಗುಂಜ್ ಬಬ್ಲಾದೊಂದು ಹಳ್ಳಿಯಲ್ಲಿ ಪ್ರತಿ ಒಂದು ಊರಿಗೆ 1 ಕೋಟಿ ರೂಪಾಯಿ ಉದ್ಯೋಗ ಖಾತ್ರಿಯಿಂದ ಬಂದಿದೆ ಅಂದ್ರೆ ಆಶ್ಚರ್ಯ ಅಂತ. 1 ಕೋಟಿ ರೂಪಾಯಿ ಹೆಂಗ್ ಬಂತ್ರಿ ಅಂತಾರೆ. ಅದ್ರ ಪ್ರತಿ 600-700 ಜನ ಹೋದ ಮಾರ್ಚ್ ಈ ಮಾರ್ಚ್ ಮತ್ತೆ ನೆಕ್ಸ್ಟ್ ಒಂದು ವರ್ಷದೊಳಗೆ 1.5 ಕೋಟಿ ರೂಪಾಯಿ ನಮ್ಮೂರಿಗೆ ಅಷ್ಟಾಗ್ಯದ ಅಂದ್ರೆ ಪ್ರತಿ ಊರಿಗೂ ಅಷ್ಟಷ್ಟು ಹಣ ತಗೋಬೇಕನ್ನೋದು ಜನರ ಹತ್ರ ಬಂದಿದೆ. ಆದ್ರೆ ಇಷ್ಟು ಹಣ ಅದಲ್ಲ ಉದ್ಯೋಗ ಖಾತ್ರಿ ಒಳಗ, ನಾವು ಕೆಲಸ ಮಾಡ್ರೆ ಇಷ್ಟು ದುಡ್ಡು ಬರ್ತದಲ್ಲ ಅನ್ನೋದು ಎಲ್ಲಾ ಜನರಿಗೆ ಅರಿವಾಗಿದೆ. ಅದರಿಂದ ಉದ್ಯೋಗ ಖಾತ್ರಿ ಎಲ್ಲರೂ ಉಪಯೋಗ ಮಾಡ್ಕೋತಾ ಇದ್ದಾರೆ. ಆಮೇಲೆ ಉದ್ಯೋಗ ಖಾತ್ರಿ ಕೆಲಸ ಮಾಡಿದವರು ಬಹಳ ಖುಷಿ ನಿಂದಿದ್ದಾರೆ. ಯಾಕಂದ್ರೆ ತಮ್ಮ ಮಕ್ಕಳು ತಮ್ಮ ಗಂಡಂದ್ರ ಜೊತೆ ಬೇರೆ ವಲಸೆ ಹೋಗದೆ ಇಲ್ಲೇ ಕೆಲಸ ಮಾಡಿ ಅವ್ರ ಕೈಗೆ ಹಣ ಸಿಗ್ತಾ ಇದೆ. ಅದಕ್ಕಾಗಿ ಉದ್ಯೋಗ ಖಾತ್ರಿ ಒಂದು ಒಳ್ಳೆ ಯೋಜನೆ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಸಹಾಯ ಮಾಡ್ತಾ ಇದೆ, ಅದ್ರ ಪ್ರಾರಂಭ ನಾನು ಕೂಡ ಅಭಿನಂದನೆ. ನಂದಾದೇವಿ ಅವರ ಮಾತುಗಳನ್ನ ಕೇಳಿದ ಮೇಲೆ ಎಲ್ಲರಿಗೂ ಒಂದು ಚೈತನ್ಯ ಬರಲು ಸಾಧ್ಯ. ಮಹಿಳೆ ಎಂದರೆ ಕೇವಲ ಗೋಳು, ಕಣ್ಣೀರು, ಅಳು, ನಿರಾಶೆ ಎಂಬ ಎಂದಿನ ಮಾತುಗಳಿಗೆ ಈಗ ನಮ್ಮ ಮಹಿಳೆಯರು ತಿಲಾಂಜಲಿ ಕೊಟ್ಟಿದ್ದಾರೆ. ಏನೇ ಸಮಸ್ಯೆಗಳು ಬರಲಿ, ಎದುರಿಸುವುದು, ಹಿಮ್ಮೆಟ್ಟುವುದಿಲ್ಲ, ಮುನ್ನುಗ್ಗುವುದು, ಹೀಗೆ ಸಾಹಸಮಯ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಯಾವುದೇ ಮಹಿಳೆ ಹಿಂದೆ ಬಿದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಇನ್ನೊಬ್ಬ ಯುವತಿಯ ಮಾತುಗಳನ್ನು ಕೇಳೋಣ. ಇವರು ಅಶ್ವಿನಿ ಮದನ್ಕರ್. ನಿಮಗೆ ಅಚ್ಚರಿಯಾಗಬಹುದು, ಇವರು ಬೈಕ್ ಓಡಿಸುತ್ತಾರೆ, MSW MBA ಮಾಡಿದ್ದಾರೆ, ಈಗ LLB ಕೂಡ ಮಾಡುತ್ತಿದ್ದಾರೆ. ಮಹಿಳೆಯರ ಸಂಘಟನೆಯಲ್ಲಿ ಕೂಡ ಕ್ರಿಯಾಶೀಲರಾಗಿದ್ದಾರೆ. ನನ್ ತಾ ಸುಲ್ತಾನ್ಪುರ್ ನಿವಾಸಿ ಇದ್ದೀನಿ. ನನ್ ಹುಟ್ಟಿ ಬೆಳೆದಿದ್ದೆಲ್ಲ ತಾ ಸುಲ್ತಾನ್ಪುರದಲ್ಲಿ. ಸೊ ನಂದು 10ನೇವರೆಗೂ ಎಜುಕೇಶನ್ ತಾ ಸುಲ್ತಾನ್ಪುರ್ನಲ್ಲಿ ಆಗಿದೆ. ಕನ್ನಡ ಮೀಡಿಯಂ, ಗ್ರಾಮೀಣ ಅಭ್ಯರ್ಥಿ ನಾನು. ಆಮೇಲೆ PUC ಗಂಜ್ನಲ್ಲಿ ಮಾಡಿದೆ, ನಗರೇಶ್ವರ ಕಾಲೇಜಲ್ಲಿ. ಅದಾದ್ಮೇಲೆ NV ಕಾಲೇಜಲ್ಲಿ ನಂದು BA ಪದವಿ ಮುಗಿಸಿದ್ದೀನಿ. ಅದಾದ ತಕ್ಷಣ ನಾನು ಮಧ್ಯದಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಿದೆ, ಅಕ್ಷತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳ್ಬಿಟ್ಟು ತಾ ಸುಲ್ತಾನ್ಪುರದಲ್ಲಿ ಮಾಡಿದ್ದು. ಸೊ 2-3 ವರ್ಷ ನಡೆಸಿದೆ. ಆಮೇಲೆ MBA ಮಾಡಬೇಕು ಅನ್ನೋ ಒಂದು ರೀಸನ್ಸಲ್ಲಿಂದ ಅದನ್ನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಗುರುಕುಲ್ ಕಾಲೇಜಲ್ಲಿ ಪದವಿ ಮುಗಿಸಿದೆ. ಅದರ ಜೊತೆ ಜೊತೆಗೆ ಜೀವನೋಪಾಯಕ್ಕೆ ಏನಾದರೂ ಇರಲಿ ಅಂತೇಳಿ ಪಿಲ್ಲುಹೋಮಿ ಇರಾಣಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ರೀ. ಸೊ ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆಯವರು ತಿರ್ಕೊಂಡಿದ್ರು. ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ್ದು ಎಲ್ಲ ನಮ್ಮ ಅಜ್ಜಿ. ಸೊ ನಮ್ಮ ಅಜ್ಜಿನೇ ಎಷ್ಟು ಕಷ್ಟಪಡ್ಲಾತಾರಲ್ಲ, ನಾನು ಯಾಕೆ ಓದಬಾರ್ದು ಅಂತೇಳಿ ನಾನು ಸ್ಟ್ರಗಲ್ ಮಾಡಿದೆ. ಓದ್ಬಿಟ್ಟು ನಂದು PUC ಗೋಲ್ಡ್ ಮೆಡಲ್ ರಿಸಲ್ಟ್ ಬಂತು. ನಮ್ಮ ಅಜ್ಜಿ ತುಂಬ ಖುಷಿ ಪಟ್ರು. ಎಲ್ಲ ಕ್ಷೇತ್ರದಲ್ಲಿ ಜ್ಞಾನ ತಗೋಬೇಕು ಅನ್ನೋದು ನನ್ನ ಉದ್ದೇಶ. MSW ಮಾಡಿಬಿಟ್ಟು ನಮ್ಮ ತಂದೆಯವ್ರ ಹೆಸರಲ್ಲಿ ಯಶವಂತ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾದ NGO ರೂಪದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡಬೇಕು ನಮ್ಮ ತಂದೆಯವ್ರ ಹೆಸರು ಮೇಲೆ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸೈಡಿಗೆ ವರ್ಕ್ ಕೆಲಸ ಮಾಡ್ತಾ ಇದೀವಿ ಸದ್ಯಕ್ಕೆ. ಈ ಸದ್ಯಕ್ಕೆ ನಾನು ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಜನಗಳ ಪರವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಸಮಾಜ ಸೇವೆಯಲ್ಲಿ ತೊಡಗಿ. ಮೇಡಮ್ ಅವ್ರಿಗೆ ನಾನು ಫಸ್ಟ್ ಭೇಟಿಯಾಗಿದ್ದು ಅಂತಂದ್ರೆ, ನಾನೊಂದು ಪುಸ್ತಕ ಬರೆದಿದ್ದೀನಿ ರೀ, ನನ್ನ ದೃಷ್ಟಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು. ಆ ಪುಸ್ತಕ ಬರೆದಾಗ ಯಾರು ಉದ್ಘಾಟನೆ ಮಾಡ್ಬೇಕು ಏನು ಎಲ್ಲ ಗೊತ್ತಿರ್ಲಿಲ್ಲ ಜಾಸ್ತಿ. ಯಾರು ಅಂತ ಹುಡುಕಾಟದಲ್ಲಿ ಇದ್ದಾಗ ನೀಲಾ ಮೇಡಮ್ ಅವ್ರ ಪರಿಚಯ ಆಯ್ತು ರೀ. ಮಾಡಿದಾಗ ಅಲ್ಲಿಂದಾನೆ ಅವ್ರದ್ದು ನಮ್ದು ಒಡನಾಟ ಚಾಲು ಆಯ್ತು. ಸೊ ಹಂಗೆ ಓಡಾಡ್ತಾ ಓಡಾಡ್ತಾ ಈಗ ಸದ್ಯಕ್ಕೆ ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಮೇಡಮ್ ಅವ್ರ ಜೊತೆ ಇದ್ದೀವಿ. ಸೊ ಅವ್ರಿಗೆ ಪ್ರಿಯವಾದಂಥ ಕೆಲಸ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ. ಕಾಯ್ದೆ ಬಂದಾಗಿನಿಂದ ಏನ್ ಮಾಡ್ಲತ್ತಾರಿ ನೀಲಾ ಮೇಡಮ್ ಅವರು, ಪ್ರತಿಯೊಂದು ಹಳ್ಳಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಾರ ರೀ. ಈ ಒಂದು ಸರ್ಕಲ್ ಇತ್ತಂದ್ರೆ ಸುತ್ತಮುತ್ತ ಯಾವ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲಾ ಜನರಿಗೆ ಮುಂಚೆ ದಿನನೇ ಡಂಗೋರ ಹೊಡಿಸಿ ಅಥವಾ ಮನೆ ಮನೆಗೆ ಹೋಗಿ ಸ್ಪೀಕರ್ ಮೂಲಕ ಹೇಳೋದು, ಜನರನ್ನೆಲ್ಲ ಒಂದು ಗೂಡಿಸಿ ಇದು ಉದ್ಯೋಗ ಖಾತ್ರಿ ಅನ್ನೋದು ಒಂದದ, ಈ ತರ ಪ್ರೊಸೀಜರ್ ಅದ. ಸೊ ಸ್ಟಾರ್ಟಿಂಗ್ ಕೆಲಸ ಮಾಡ್ಬೇಕಾದ್ರೆ 200 ಜನ ಇದ್ದಿದ್ರು. ಇವ್ರು ಬಂದ್ಬಿಟ್ಟು ಭಾಷಣ ಮಾಡ್ಬಿಟ್ಟು ಏನು ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟಲ್ಲ ಕೊಟ್ಟು ಒಂದ್ ನೆಕ್ಸ್ಟ್ ವೀಕ್ನಾಗ ನೋಡ್ಬೇಕ್ರಿ, ಇವಾಗ 600 ಮೇಲ್ ಜನ ಇದಾರೆ. ಮೇನ್ ನೋಡ್ಬೇಕಾಗಿರೋದ್ ನಾವು ರೈತರಿಗೆ ಬಡವರಿಗೆ ಅವ್ರದ ಸಮಸ್ಯೆಗಳು ನಾವು ಗುರುತಿಸಿ ಅವ್ರು ಚೆನ್ನಾಗಿದ್ರೇನೆ ನಮ್ ದೇಶ ಚೆನ್ನಾಗಿರ್ತದ ಅನ್ನೋದೊಂದು. ಸೊ ಇದಕ್ಕೆ ರೈತರು ಇದಾರೆ, ಬೆಳೆ ಬೆಳೀತಾರೆ, ಬರಗಾಲದಲ್ಲಿ ಅವ್ರು ಏನ್ ಮಾಡಕ್ಕಾಗಲ್ಲ. ಬರಗಾಲದಾಗಿ ಒಂದು ಜೀವನೋಪಾಯ ಆಗಿರ್ತಕ್ಕಂಥದ್ದೇ ಒಂದು ಉದ್ಯೋಗ ಖಾತ್ರಿ. ಸೊ ಅದು ಸಿಕ್ತಂತಂದ್ರೆ ಬರಗಾಲದಾಗ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋ ಒಂದು ಕಾರ್ಯ ಆಗ್ತದೆ. ಈ ರೀತಿ ಜನಪರರ ಚಿಂತನೆ ಮಾಡ್ಕೊಂತ ಜನರಿಗೆ ಸಿಗ್ಲಾರ್ದಂತ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸುವಂತ ಒಂದು ಕಾರ್ಯ ಇದು. ನಮಗೆ ಇನ್ನೂ ಸಂತೋಷದ ಸಂಗತಿ ಎಂದರೆ ನಮ್ಮ ಮಹಿಳೆಯರು ಆಟೋವನ್ನು ಸಹ ಓಡಿಸುತ್ತಿದ್ದಾರೆ. ಅದು ಕೇವಲ ಒಂದೆರಡು ಬಾರಿ ಓಡಿಸಿ ಬಿಡುವುದಲ್ಲ, ಬದಲಿಗೆ ಆಟೋ ಓಡಿಸುತ್ತಾ ಅದನ್ನೇ ತನ್ನ ಬದುಕಿಗೆ ಆಧಾರ ಮಾಡಿಕೊಂಡಿದ್ದು, ಕುಟುಂಬವನ್ನೇ ಪೊರೆದದ್ದು ಖುಷಿಯಲ್ಲವೇನು? ರಾಯಚೂರು ಜಿಲ್ಲೆಯಲ್ಲಿ ಮಹಿಳಾ ಜಿಲ್ಲಾಧಿಕಾರಿ ರತ್ನಪ್ರಭಾ ಅವರು ಇದ್ದಾಗ ಮಹಿಳೆಯರಿಗೆ ಆಟೋ ತರಬೇತಿ ಕೊಡಿಸಿದ್ದರು. ಅವರಲ್ಲಿ ಇಬ್ಬರು ಮಹಿಳೆಯರು ಆಟೋ ಚಾಲನೆ ಮುಂದುವರಿಸಿದ್ದಾರೆ. ಅವರ ಅನುಭವವೇ ನಮಗೊಂದು ಬದುಕು ಗೆಲ್ಲಲು ಬೇಕಾದ ಪಠ್ಯ. ಬನ್ನಿ ಅವರಲ್ಲಿ ಒಬ್ಬರ ಮಾತುಗಳನ್ನು ಈಗ ಕೇಳೋಣ. ನಮ್ಮ ಹೆಸರು ನಿರ್ಮಲ ಸರ್. ನಾವ್ ಬರ್ತನ್ ರೀತಿನಾಗ ಬಂದಿವಲ್ಲ, ಅದಕ್ಕೆ ನಮ್ಗ ಏಕೋರ್ ಏನಂತ ಬಂದ್ರಲ್ಲಿ ಸ್ಕೂಲ್ನಾಗ ನಾವ್ ಆಟೋ ಚಾಲನೆ ಕೊಡ್ತೀವಮ್ಮ, ನೀವು ಮಾಡ್ತೀರಿ ಏನಂತ ಕೇಳಕ್ ಬಂದ್ರು ಸರ್. ನಾವ್ ಒಂದ್ಸಲ ಆಲೋಚನೆ ಮಾಡಿದ್ವಿ ಸರ್, ಏನಪ್ಪಾ ಇದು ಆಟೋ ಅಂದ್ರೆ ಜೀವಗಳು ಹೋಗೋ ಪ್ರಶ್ನೆ ಇರ್ತದ, ಇದು ಹೆಂಗ ಕಲಿಬೇಕು ಹಂಗಿಲ್ಲ. ಅವಾಗ ಅವ್ರು ಬಂದಾಗ ನಾವ್ 17 ವರ್ಷ ಒಳಗಡೆ ಇದ್ದಾಗ ಮತ್ತೆ ಏನಪ್ಪಾ ಇವ್ರು ನಮ್ಗ ಆಟೋ ಕೊಡ್ತಾರಂತ ಹೆಂಗ ಮಾಡಮು ಅಂತೇಳಿ ಒಂದ್ ಆಲೋಚನೆ ಬಂತು. ಆಲೋಚನೆ ಬಂದ್ ನಾವೇನಂದ್ರೆ ಸರ್ ನಾವ್ ಬರ್ತೀವಿ ಸರ್. ಯಾರ್ಯಾರು ಬರ್ತೀರಿ ಅಮ್ಮ? ಅವ್ರ ಕೈ ಎತ್ತರಿ. ಒಂದು 5-6 ಜನ ಎತ್ತಿದ್ವಿ ಸರ್ ಅಲ್ಲಿ ಕೈ. ಆಯ್ತಮ್ಮ ನಾವು ಇಲ್ಲಿ DC ಆಫೀಸ್ಗೆ ಬರ್ರಿ, ನೀವು ಅಲ್ಲಿ ಬಂದ್ರೆ ಅವ್ರು ಎಲ್ಲ ನಿಮ್ಗೆ ಹೇಳಿ ಕೊಡ್ತಾರ, ನಿಮ್ಗ ಟ್ರೈನಿಂಗ್ ಕರ್ಕೊಂಡ್ ಹೋಗ್ತಾರ ಅಂತ ಹೇಳಿದ್ರು ಸರ್. ಆಯ್ತು ಅಂತ ಹೇಳಿ ನಾವು ಓದಿ ಹೋದ್ ನೆಕ್ಸ್ಟ್ ಒಂದ್ 3 ನಮ್ ಟ್ರೈನಿಂಗ್ ಕೊಟ್ಟರು ಸರ್, ಲೈಸನ್ಸ್ ಎಲ್ಲ ಕೊಟ್ರು ಸರ್. ರತ್ನಪ್ರಭಾ ಮೇಡಮ್ ಅಂತ 6 ಗಾಡಿಗಳು ಸ್ಯಾಂಕ್ಷನ್ ಮಾಡ್ತೀವಿ ಸರ್. ಇನ್ನು 25 ವರ್ಷ ಆಯ್ತು ಇದೇ ಜೀವನ ನಡೆದ್ ನೋಡ್ರಿ ಸರ್, ನಾವ್ ಹಿಂಗೆ ನಡ್ಕೋಬೇಕೀವಿ. ನಮ್ಮ DC ರತ್ನಪ್ರಭಾ ನಮ್ಮ ಜಿಲ್ಲೆಗೆ ಬಂದು ಹೆಣ್ಮಗಳು ನಮ್ಮ ಆಧಾರ ಕೊಟ್ಟದಕ್ಕೆ ಇವತ್ತಿನ ದಿವಸ ಅದೇ ಆ ತಾಯಿ ನೆನ್ಸ್ಕೊಂಡೆ ನಾವು ಇವತ್ತಿನ ದಿವಸ ನಾವು ರೋಡಿನ ಮೇಲೆ ನಾವು ಜೀವನ ಮಾಡಕತ್ತೀವಿ ಸರ್. ನಮ್ಮ ಪಬ್ಲಿಕ್ಗು ನಮ್ಗೆ ಯಾರು ಒತ್ತಾಯ ಮಾಡಿ ಏನು ನಮ್ ಕಿರಿಕಿರಿ ಮಾಡಿಲ್ಲ ಸರ್, ಎಲ್ಲಾರು ಸಹಕಾರ ಕೊಟ್ಟದಕ್ಕೆ ನಾವು ಇವತ್ತಿನ ದಿವಸ ಮುಂದರ್ದೀವಿ ಸರ್. ನಮ್ಮಂಗೆ ಹೆಣ್ಮಕ್ಳಿಗೂ ಎಲ್ಲಾರು ಮುಂದರಬೇಕಂತ ನನ್ನ ಉದ್ದೇಶದಿಂದ ನಾ ಹೇಳ್ತೀನಿ ನೋಡಿ ಸರ್. ಕೇಳಿದಿರಲ್ಲ, ಮಹಿಳೆಗೆ ಯಾವುದೂ ಅಸಾಧ್ಯವಲ್ಲ, ಅವಳು ಎಲ್ಲಾ ಬಗೆಯ ದುಡಿಮೆಗಳಿಗೆ ಒಡ್ಡಿಕೊಂಡಿದ್ದಾಳೆ ಎಂದು ಸೋತು ಸುಣ್ಣವಾಗಿ ನಿರಾಶಳಾದವಳಲ್ಲ, ಅವಳು ಯಾವಾಗಲೂ ಚೈತನ್ಯಶೀಲಳು, ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬಲ್ಲವಳು. ನಿಮಗೆ ಇನ್ನೊಬ್ಬ ತಾಯಿಯನ್ನು ಪರಿಚಯಿಸುವುದು ಮರೆತೇ ಹೋಯಿತು. ಒಂಟಿ ಮಹಿಳೆಯರನ್ನು ನಮ್ಮ ಸಮಾಜದಲ್ಲಿ ಅಸಹಾಯಕರಂತೆ ನೋಡುತ್ತಾರೆ. ಇವಳಿಗೇನು ಬರುತ್ತದೆ? ಬರೀ ರೊಟ್ಟಿ ಬಡಿಯಲು ಅಡುಗೆ ಮಾಡಲು ಬಂದರೆ ಏನು ಬಂತು ಎಂದು ಕೇಳುವವರಿದ್ದಾರೆ. ಆದರೆ ಬರುವ ಅಡಿಗೆಯನ್ನೇ ಬಹುದೊಡ್ಡ ಉದ್ಯಮವನ್ನಾಗಿ ಮಾಡಿಕೊಂಡು ಕಲಬುರಗಿಯಲ್ಲಿಯೇ ದೊಡ್ಡ ದೊಡ್ಡ ಅಡಿಗೆಯನ್ನು ಹಿಡಿದು ಮಾಡಿಕೊಡುವ ಮೊದಲ ಮಹಿಳೆ ಇವರೆನಿಸಿಕೊಂಡಿದ್ದಾರೆ. ಅಯ್ಯೋ ನಮಗೇನು ಬರುತ್ತದೆ ಎಂದುಕೊಳ್ಳುವವರೆಲ್ಲ ಅಡುಗೆ ಬಂದರಾಯಿತು ಜಗತ್ತನ್ನೇ ಗೆಲ್ಲಬಹುದು ಎಂಬುದನ್ನು ತಿಳಿಯೋಣ. ಈಗ ಇವರ ಅನುಭವಗಳನ್ನು ಕೇಳೋಣ. ನನ್ನ ಹೆಸರು ಮಾದೇವಿ ನಂದಿಕೋಲ್ ಮಠ, ನಮ್ಮೂರ ಜೇಟ್ಗೇರಿ. ಯಾರ ಮಾಡ್ಲಂತ ಕೆಲಸ ಮಾಡ್ಬೇಕಂತೇಳಿ ಹುಡುಕೋಡ್ ಮಾಡಿ ಕೆಲಸ ಈಗ ಎಲ್ಲಾರು ರೊಟ್ಟಿ ಚಾಲು ಮಾಡ್ಯಾರಿ. 25 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ. ಇದು ಒಂದ್ ಬಹಳ ಬಡತನ ತರ ಸ್ಥಿತಿಯಿಂದ ಸ್ಟಾರ್ಟ್ ಮಾಡಿದ್ದಾರಿ. ಒಂದ್ ರೊಟ್ಟಿ ಉಳ್ಳಾಗ ಸಿಕ್ತಿದಿಲ್ಲ, ಅದ್ರಲ್ಲಿಂದ ಮಾಡಿದ್ದಾರಿ. ಇದು ಈ ಸದ್ಯ ಈಗ ಫಸ್ಟ್ ಒಬ್ಬಕಿಕೊಂಡ ಆಮೇಲೆ ಇಬ್ಬರಿಗೆ 200 ಲೇಬರ್ ರೀ. 200 ನಮ್ಕಿನ ತುಂಬಾ ಕಷ್ಟ ಅದಾರಿ ಹೆಣ್ಮಕ್ಳಿಗೆ. ಕೇಳಿದ್ರಲ್ಲ, ಅಡುಗೆ ಅಂದರೆ ಅದು ಕಡಿಮೆ ಏನಲ್ಲ. ನಮ್ಮ ಹೆಣ್ಣು ಮಕ್ಕಳು ತಮಗೆ ಒದಗಿದ್ದನ್ನೆಲ್ಲ ದಕ್ಕಿದ್ದನ್ನೆಲ್ಲ ಶಕ್ತಿಯಾಗಿಸಿಕೊಂಡು ಬದುಕನ್ನು ಹೆಗಲಿಗೇರಿಸಿಕೊಂಡು ಧೈರ್ಯದಿಂದ ಮುನ್ನಡೆದಿದ್ದಾರೆ. ಯಾವುದರಲ್ಲಿ ಕಡಿಮೆ ಹೇಳಿ ನಮ್ಮ ಹೆಣ್ಣು ಮಕ್ಕಳು? ಹೌದು, ಹೆಣ್ಣೆಂದರೆ ಪ್ರಕೃತಿಯ ವಿಶಿಷ್ಟ ಜೀವ ವೈವಿಧ್ಯತೆ. ಹಾಗೆಯೇ ಪುರುಷನು ಸಹ. ಹೆಣ್ಣು ಗಂಡು ಎರಡು ಜೀವಗಳು, ನೈಸರ್ಗಿಕವಾದ ಜೀವ ವೈವಿಧ್ಯತೆಗಳು. ಯಾರು ಹೆಚ್ಚು ಯಾರು ಕಡಿಮೆ ಎಂಬ ಪ್ರಶ್ನೆ ಇಲ್ಲ, ತಾರತಮ್ಯದ ಮಾತೇ ಇಲ್ಲ. ಆದರೆ ನಾವು ಚಿಕ್ಕಂದಿನಿಂದ ಕೇಳಿಸಿಕೊಂಡು ಬಂದ ಮಾತೆಂದರೆ ಹೆಣ್ಣು ಅಬಲೆ ನಾಜೂಕು, ಅವಳು ಪುರುಷನಿಗಿಂತ ಕನಿಷ್ಠ ಅಂತ. ಹೌದೇ, ಮಹಿಳೆ ಕನಿಷ್ಠ ಹೇಗಾದಳು? ಹಾಗೆ ನೋಡಿದರೆ ಮಹಿಳೆಯರು ಪುರುಷರಿಗಿಂತ 3 ಪಟ್ಟು ಹೆಚ್ಚು ದುಡಿಮೆಗೆ ಒಡ್ಡಿಕೊಳ್ಳುತ್ತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಮನೆಗೆಲಸ ಸಾಮಾನ್ಯವಾಗಿ ಮಹಿಳೆಯರ ಹೆಗಲಿಗೇ ಇರುತ್ತದೆ. ಅಡುಗೆ, ಪಾತ್ರೆ, ಬಟ್ಟೆ, ಹಿರಿಯರ ಸೇವೆ ಇತ್ಯಾದಿ. ಹಾಗೆ ಹೊರಗಿನ ಕೆಲಸಕ್ಕೂ ಅವಳು ತೊಡಗಿಸಿಕೊಳ್ಳುತ್ತಾಳೆ. ಅಂದರೆ ಹೊಲ ಗದ್ದೆಗಳಲ್ಲಿ ದುಡಿಯುವುದು, ನೌಕರಿ ಮಾಡುವುದು, ಕಾರ್ಖಾನೆಗಳಲ್ಲಿ ಕಾರ್ಮಿಕಳಾಗಿ, ವ್ಯಾಪಾರ ಇತ್ಯಾದಿ. ಈಗಂತೂ ಮಹಿಳೆಯರು ಸೈನ್ಯದಲ್ಲಿದ್ದು ದೇಶ ಸೇವೆ ಮಾಡುತ್ತಿದ್ದಾರೆ, ವಿಮಾನಗಳನ್ನು ಹಾರಿಸುತ್ತಿದ್ದಾರೆ. ವಿಜ್ಞಾನಿ, ವೈದ್ಯರು, ಪೊಲೀಸ್, ಒಂದೇ ಎರಡೇ ಎಲ್ಲ ಹಂತಗಳಲ್ಲಿ ಮಹಿಳೆಯರು ದುಡಿಯುತ್ತಿದ್ದಾರೆ. ಹೊಲದಲ್ಲಿನ ಕೆಲಸಕ್ಕೆ 90% ಕೆಲಸದ ಹೊರೆ ಅವಳ ಹೆಗಲಿಗಿದೆ. ನೀವು ಯಾವುದೇ ಮಾರುಕಟ್ಟೆಗೆ ಹೋಗಿ, ಬೀದಿ ಬದಿಯಲ್ಲಿ ತರಕಾರಿ ಮಾರುವುದು, ಪುಟ್ಟ ಹೋಟೆಲ್ಗಳಲ್ಲಿ ನಾಷ್ಟ ಮಾಡುವುದು, ಚಹಾ ಮಾಡುವುದು ಮುಂತಾದ ಎಲ್ಲ ತೆರನ ವ್ಯಾಪಾರಕ್ಕೆ ತೊಡಗಿಸಿಕೊಂಡದ್ದನ್ನು ಕಾಣುತ್ತೀರಿ. ಇನ್ನು 3ನೇ ಕೆಲಸವೆಂದರೆ ಯಾವುದು ಎಂದು ನೀವು ಹೇಳಬಹುದೇ? ಸ್ವಲ್ಪ ಕಷ್ಟವಾಗಬಹುದು. ನಿಮಗೆ ಗೊತ್ತು, ಜೀವವೊಂದಕ್ಕೆ ಜನ್ಮ ಕೊಡುವಾಗ ತಾಯಿಯ ಜೀವ ಹೋಗಿ ಬರುತ್ತದೆ. ಅವಳು ತನ್ನ ಜೀವವನ್ನು ಒತ್ತೆ ಇಟ್ಟು ಮಗುವಿಗೆ ಜನ್ಮ ಕೊಡುವ ಮಹಾತಾಯಿ, ಜಗತ್ತಿನ ಜೀವ ಸಂಚಲನೆಯ ಬಹುದೊಡ್ಡ ಶಕ್ತಿ. ಮಗು ಹುಟ್ಟಿದ ಮೇಲೆ ಅದಕ್ಕೆ ಹಾಲುಡುವುದು ತಾಯಿ. ಇದನ್ನು ಹೊರತುಪಡಿಸಿದರೆ ಇನ್ನುಳಿದ ಕೆಲಸವೆಲ್ಲ ಎರಡು ಕೈ ಇರುವ ಯಾರಾದರೂ ಮಾಡಬಹುದು. ಆದರೆ ಮಗುವಿಗೆ ಜನ್ಮ ಕೊಟ್ಟ ತಾಯಿಯೇ ಮಗುವಿನ ಲಾಲನೆ ಪಾಲನೆಯೊಂದಿಗೆ ಎಲ್ಲ ಕೆಲಸಗಳನ್ನು ಅವಳೇ ಮಾಡುತ್ತಾಳೆ. ಮಹಿಳೆ ಮಾಡುವ ಮನೆ ಕೆಲಸಕ್ಕೆ ಆರ್ಥಿಕ ಮೌಲ್ಯವಿಲ್ಲ. ಹೊರಗಿನ ಕೆಲಸಕ್ಕೆ ಸರಕಾರಿ ಉದ್ಯೋಗ ಬಿಟ್ಟರೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ವೇತನ ಅವಳಿಗಿಲ್ಲ. ಹಾಗೆಯೇ ಪ್ರಜನನ ಪ್ರಕ್ರಿಯೆಯಂತೂ ಪ್ರಕೃತಿ ಕೊಟ್ಟ ಶಕ್ತಿ ಕೇಂದ್ರವಾಗಿರುವುದರಿಂದ ಇದನ್ನು ಮಹಿಳೆಯ ಶಕ್ತಿ ಸಾಧ್ಯತೆ ಎಂದು ಪರಿಗಣಿಸುವುದೇ ಇಲ್ಲ. ಹೀಗೆ 3 ಪಟ್ಟು ಕೆಲಸ ಮಾಡಿದ ಮೇಲೂ ಹೆಣಭಾರಿಗೆ ನಿನಗೇನು ಗೊತ್ತಾಗ್ತದ ಎಂದು ನಿಂದನೆ ಮಾಡುವವರೇ. ಹೊಟ್ಟೆಯಲ್ಲಿ ಹೆಣ್ಣು ಮೂಡಿದರೆ ತೆಗೆದು ಹಾಕೆಂದು ಅವಳ ಮೇಲೆ ಒತ್ತಡ ತರುವವರೇ. ಆದರೂ ನಮ್ಮ ಹೆಣ್ಣು ಮಕ್ಕಳು ಬದುಕನ್ನು ಗೆಲ್ಲಲು ಮುನ್ನುಗ್ಗುತ್ತಲೇ ಇದ್ದಾರೆ. ನಿರ್ಭಯದ ದಿನಗಳನ್ನು ಕಟ್ಟಿಕೊಳ್ಳಲು, ಎಲ್ಲರೂ ಸಮತೆಯಿಂದ ಕೂಡಿ ಬದುಕಲು ಬನ್ನಿ, ಕೈಗೆ ಕೈ ಸೇರಿಸೋಣ. ಸಂಕಟಗಳನ್ನು ಮೀರಿದ ಸಂಭ್ರಮದ ಧೀಮಂತಿಕೆಯ ಘನತೆಯ ಬದುಕನ್ನು ಕಟ್ಟಿಕೊಳ್ಳೋಣ. ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು, ಕೈಗೆ ಕೈ ಸೇರಿಸುವ ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು, ಹೊಸ ಜಗತ್ತು ನಮ್ಮದು. ಇದುವರೆಗೆ ಬಾಳು ಬೆಳಗಿದ ಮಹಿಳೆ ರೂಪಕ ಕೇಳಿದಿರಿ. ರಚನೆ ಕೆ ನೀಲಾ. ಭಾಗವಹಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್, ವೀಣಾ ಕುಲಕರ್ಣಿ, ಲವಿತ್ರಾ ವಸ್ತ್ರದ್. ಸಹ ನಿರೂಪಣೆ ಶೋಭಾ ಎನ್ ವಕೀಲ್. ಸಂಕಲನ ಬಸವರಾಜೇಶ್ವರಿ ಹಿರೇಮಠ್. ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಬೈರನ್ಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್, ಅಕ್ಸರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು.